ಮತ್ತೊಮ್ಮೆ ನಮಸ್ಕಾರ. ಈ ಕಾರ್ಯಕ್ರಮಕ್ಕೆ ತಾಂತ್ರಿಕ ಸಹಕಾರ ನೀಡಿದವರು ಎಸ್ ವಿ ತಾರನಾಥ್ ಮತ್ತು ಎಚ್ ಇ ಮಂಜಯ್ಯ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ನಿಮ್ಮ ಪ್ರೀತಿಯ ರೇಡಿಯೋ ಗೆಳೆಯ ಡಾ ಮಂಜುನಾಥ್ ಕೆಎಂ. ಇದುವರೆಗೂ ನಮ್ಮ ನಿಲಯದಿಂದ ಪದ ಸಂಪದ ನೇರ ಫೋನಿನ್ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ನಿಮ್ಮ ಪ್ರೀತಿಯ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಸಮಯ 5:30. ಈಗ ಕೇಳಿ ರೈತರ ಕಾರ್ಯಕ್ರಮ ಕಿಸಾನ್ ವಾಣಿ. ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಮೊದಲಿಗೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿಯಲ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕಿನ ಕೆಂತಗೌಡನಹಳ್ಳಿಯ ಕೃಷಿಕ ನಿಂಗೇಗೌಡ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ಜಾಹೀರಾತುಗಳು. ಅಥವಾ ಸಿವಿವಿ ಕೇಳಿದ್ರೆ ಯಾರಾದ್ರೂ ನಂಬೋಕೆ ಯೋಗ್ಯರಲ್ಲ ಅವರು. ವೈಯಕ್ತಿಕ ವಿವರ ಕೇಳುವವರು ಆಗಿರ್ತಾರೆ ಫೇಕ್. ಬನ್ನಿ ಹಾಕೋಣ ಸೈಬರ್ ಕ್ರೈಮ್ಗೆ ಬ್ರೇಕ್. ನಿಮ್ಮ ಯೂಸರ್ ನೇಮ್, ಪಾಸ್ವರ್ಡ್, ಒಟಿಪಿ, ಪಿನ್, ಈ ಖಾಸಗಿ ಮಾಹಿತಿ ಕೊಡಬೇಡಿ ಯಾರಿಗೂ. ಬನ್ನಿ SBI ಜೊತೆ ಮುಗಿಸೋಣ ದುರುಳರ ಕಥೆ. #ಟ್ಯಾಗ್ ನನ್ನ ಆನ್ಲೈನ್ ಸ್ವಾತಂತ್ರ್ಯ ನನ್ನ ಕೈಯಲ್ಲಿ. 5-7 ವರ್ಷದೊಳಗಿನ ಮಕ್ಕಳಲ್ಲಿ ದಂತ ಫ್ಲೋರೋಸಿಸ್ ಹೆಚ್ಚಾಗಿ ಕಂಡು ಬರುತ್ತದೆ. ಅದಕ್ಕಾಗಿ ಆರ್ಒಯಿಂದ ಶುದ್ಧೀಕರಿಸಿದ ಫ್ಲೋರೈಡ್ ಮುಕ್ತ ಶುದ್ಧ ನೀರನ್ನೇ ಕುಡಿಯಲು ಕೊಡಿರಿ. ಪೌಷ್ಟಿಕಾಂಶವಿರುವ ಆಹಾರವನ್ನು ತಿನ್ನಲು ತಪ್ಪದೇ ಕುಡಿರಿ. ಹೆಚ್ಚು ಕ್ಯಾಲ್ಸಿಯಂ ಇರುವಂತಹ ಹಾಲು, ಬೆಲ್ಲ, ಹಸಿರು ಸೊಪ್ಪು, ನುಗ್ಗೆಕಾಯಿ ಕಾಳುಗಳನ್ನು, ಸಿ ಅನ್ನಾಂಗವಿರುವ ಸೀಬೆ, ನೆಲ್ಲಿಕಾಯಿ, ನಿಂಬೆ, ಟೊಮೆಟೊ, ಕಿತ್ತಳೆ ಹಣ್ಣುಗಳನ್ನು ಹೆಚ್ಚಾಗಿ ಕುಡಿರಿ. ಫ್ಲೋರೋಸಿಸ್ ಬರದಂತೆ ತಡೆಗಟ್ಟಿರಿ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು 1 ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ಜನ ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಇದುವರೆಗೂ ಕೆಲವು ಜಾಹೀರಾತುಗಳನ್ನು ಕೇಳಿದಿರಿ. ಈಗ ಕೇಳಿ ಕೃಷಿಕ ನಿಂಗೇಗೌಡ ಅವರೊಂದಿಗೆ ಸಂದರ್ಶನ. ಪ್ರೀತಿಯ ಕೆಲವರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಬೇಲೂರು ತಾಲೂಕಿನ ಕೆಂಪಗೌಡನಹಳ್ಳಿಯ ಪ್ರಗತಿಪರ ಕೃಷಿಕರಾದ ನಿಂಗೇಗೌಡ ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಸಮಗ್ರ ಕೃಷಿಯಲ್ಲಿನ ಅನುಭವಗಳನ್ನು ಈಗ ಅವರಿಂದಲೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ನಿಂಗೇಗೌಡ್ರೆ. ನಮಸ್ಕಾರ ಸರ್. ಎಷ್ಟು ವಯಸ್ಸು ತಮಗೆ? ಸರ್ ನನಗೆ 55 ವರ್ಷ ಸರ್. ಮುಳುಗಡೆಯಿಂದ ಬಂದು ಇಲ್ಲಿ ವ್ಯವಸಾಯ ಮಾಡ್ತಾ ಇದೀವಿ. ತೆಂಗು, ಮಾವು, ಸಪೋಟೋ ಇದನ್ನೆಲ್ಲ ಮಾಡ್ತಾ ಇದೀವಿ. ಅಂದ್ರೆ ನಮಗೆ ಸ್ವಲ್ಪ ಮಳೆಗಾಲ ಕಮ್ಮಿ ಆಗಿರೋದ್ರಿಂದ ಹಿಂಗೆ ಕೃಷಿ ಹೊಂಡ ಮಾಡಿಕೊಂಡು ನೀರು ಅದನ್ನು ಸ್ಟಾಕ್ ಮಾಡಿ ಮೇಲ್ಗಡೆಗೆ ಲಿಫ್ಟ್ ಮಾಡಿ ಹನಿ ನೀರಾವರಿ ಮಾಡ್ಕೊಂಡು ಮಾಡ್ತಾ ಇದೀವಿ ಸರ್. ಈಗ ಎಲ್ಲಿ ಮುಳುಗಡೆ ಆಯ್ತು, ಯಾವಾಗ ಮುಳುಗಡೆ ಆಯ್ತು? 86-87 ಮುಳುಗಡೆ ಆಯ್ತು ಸರ್. ಹೆಚ್ಚಿ ಜಲಾಶಯ, ಅಲ್ಲಿಂದ ಆದ್ಮೇಲೆ ಇಲ್ಲಿ ಜಮೀನು ಕೊಟ್ಟರು. ಇಲ್ಲಿಗೆ ಬಂದು ಮತ್ತೆಲ್ಲ ಬೇಸಾಯ ಮಾಡ್ಕೊಂಡು ಇದು ಮಾಡ್ಕೊಂಡು ಈಗ ತೋಟ ಮಾಡಿ ಇಷ್ಟೆಲ್ಲ ಮಾಡಿದ್ದೀನಿ. ಅದೇ ನೀರಿಂದೊಂದು ಪ್ರಾಬ್ಲಮ್ ಇದ್ಬಿಟ್ರೆ ಇನ್ನೇನಿಲ್ಲ, ಎಲ್ಲ ಮಾಡ್ಬೋದು ತೊಂದರೆ ಇಲ್ಲ. ಎಷ್ಟು ಜಮೀನು ಮುಳುಗಡೆ ಆಯ್ತು ಅಲ್ಲಿ? ಅಲ್ಲಿ ನಮಗೆ 36 ಎಕರೆ ಮುಳುಗಡೆ ಆಯ್ತು ಸರ್. ನಾವು 8 ಜನ ಇರೋದ್ರಿಂದ 4-4 ಎಕರೆ ಬಂತಿಲ್ಲಿ, 3 ಎಕರೆ ಸಿಕ್ಕಿದೆ ಕೆಲವರಿಗೆ ಸಿಕ್ಕಿದೆ. ಅಲ್ಲಿ ಏನೇನು ಕೃಷಿ ಮಾಡ್ತಿದ್ರಿ? ಅಲ್ಲಿ ಕಬ್ಬು, ಭತ್ತ, ತರಕಾರಿ ಸರ್. ಅಲ್ಲಿ ನೀರು ಭಾರಿ ಸೌಕರ್ಯ ಚೆನ್ನಾಗಿತ್ತು. ಕೂಡ್ಲೂರು ಚಾನಲ್ಲು ಮತ್ತು ಯಗಚಿ ಒಳೆಯದು ಮತ್ತೆ ಕೆರೆಗಳದು ಎಲ್ಲ ಭಾರಿ ಚೆನ್ನಾಗಿತ್ತು ಸರ್ ನಮಗೆ. ಈಗ ಅಲ್ಲಿ ಮುಳುಗಡೆ ಆಯ್ತಲ್ಲ, ಏನೇನು ಪರಿಹಾರ ಸಿಗ್ಲಿಲ್ವಾ ಅಲ್ಲಿ? ಪರಿಹಾರ ಭಾರಿ ಕಮ್ಮಿ ಸರ್ ನಮಗೆ. ಅವಾಗ ಗದ್ದೆಗೆ 9,000, ಹೊಲಕ್ಕೆಲ್ಲ 8,000 ಕೊಟ್ಟರು. ಅಷ್ಟೇ ಪರಿಹಾರ, ಮತ್ತೆ ಪರಿಹಾರ ನಮಗೇನು ಜಾಸ್ತಿ ವ್ಯಾಲ್ಯೂಯೇಷನ್ ಆಗಲಿಲ್ಲ ಸರ್. ಅದು ಈಗ ಅಲ್ಲಿ ಎಷ್ಟು ಮುಳುಗಡೆ ಆಗಿತ್ತೋ ಅಷ್ಟೇ ಪ್ರಮಾಣದ ಜಮೀನಲ್ಲಿ ಸಿಗ್ತಾ ಹೆಂಗೆ? ಇಲ್ಲ ಇಲ್ಲ ಇಲ್ಲ ಸರ್, ಅಷ್ಟು ಪ್ರಮಾಣದ ಜಮೀನು ಇಲ್ಲ. ನಮ್ಮ ಹಾಸನ ಡಿಸ್ಟಿಕ್ ಅಲ್ಲಿ ನಂಬರ್ ಒನ್ ಜಮೀನು ಅಂದ್ರೆ ಬೇಲೂರು ಚಿಕ್ಕಬ್ಯಾಡಗೆರೆ, ಆ ಕಡೆಯಿಂದ ಬೆಣ್ಣೂರು ಈ ಕಡೆ. ನಮ್ಗಂತ ಇದೇನಿಲ್ಲ ಸರ್, ಇಲ್ಲಿ ಏನೋ ನೀರನ್ನ ಸ್ಟಾಕ್ ಮಾಡ್ಕೊಂಡು ಕೃಷಿ ಹೊಂಡ ಅದು ಇದು ಮಾಡ್ಕೊಂಡು ಭಾರಿ ಇದು ಮಾಡಿ ಈ ಒಂದು ತೋಟ ಮಾಡಿದೀವಿ ಅಷ್ಟೆ. ಈಗ ಇಲ್ಲಿ ಎಷ್ಟು ಜಮೀನು ಇದೆ, ಏನೇನು ಬೆಳೀತೀರಾ ಇಲ್ಲಿ? ಇಲ್ಲಿ 7.5 ಬರ್ತದೆ, ಇಲ್ಲಿ 8 ಎಕರೆ ಇದೆ. 8 ಎಕರೆಯಲ್ಲಿ ತರಕಾರಿ, ಕೋಸು, ಬೆಂಡೆ, ನೀರುಳ್ಳಿ ಇದು ಮಾಡ್ಕೊಂಡಿದ್ವಿ. ಇನ್ನು ತೆಂಗು ಮಾಡಿದ್ದೀವಿ, ಅದರೊಳಗಡೆ ಮಾವಿದೆ, ನಿಂಬೆ ಗಿಡ ಇದೆ. ಹಿಂಗೆ ಕೃಷಿನ ಎತ್ತರ ಮಾಡಿದ್ದೀವಿ. ಎಷ್ಟು ವರ್ಷದಿಂದ ಇಲ್ಲಿ ನೀವು ಸಾಗುವಳಿ ಮಾಡ್ತೀರಂಥದ್ದು? ಸರ್ ನಾವು ಈಗಾಗಲೇ ಬಂದಿಲ್ಲ, 19 ವರ್ಷ ಆಯಿತು. ಫಸ್ಟಿಗೆ ನಾವು ಸೊಸಿಯೆಲ್ಲ ಹಾಕ್ಬಿಟ್ಟು ಈಗ ಒಂದು 6-7 ವರ್ಷ ಆಯಿತು. ಎಲ್ಲ ಫಸಲು ಬರ್ತಾ ಇದೆ ಈಗ, ತೆಂಗಿನ ಗಿಡ ಸಪೋರ್ಟ್ ಸಿಗ್ತಾ ಇದೆ, ಮಾವು ಸಿಗ್ತಾ ಇದೆ, ಎಲ್ಲ ಫಸಲಿಗೆ ಬರ್ತಾ ಇದೆ. 6-7 ವರ್ಷ ಆಯಿತು, ಮಳೆಗಾಲಕ್ಕೆ ಮಾಡ್ತಾ ಇದ್ದು ಫಸ್ಟೆಲ್ಲ. ಇವಾಗ ಸ್ವಲ್ಪ ಬೋರ್ಗೀರ್ ಮಾಡಿಕೊಂಡು, ಬೋರ್ ಮಾಡಿಕೊಂಡು ಒಂಚೂರು ನೀರು ಸ್ಟಾಕ್ ಮಾಡಿ ಏನೋ ಮಾಡ್ತಾ ಇದೀವಿ ಸರ್. ಆರಂಭದ ದಿವಸಗಳಲ್ಲಿ ಇಲ್ಲಿ ಏನೇನು ಕೃಷಿಯನ್ನು ಪ್ರಾರಂಭ ಮಾಡಿದ್ರಿ ನೀವು? ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಮ್ಮಿ ಅಂದ್ರೆ ನಾನೊಂದು 100 ಕ್ವಿಂಟಲ್ ಜೋಳ ಬೆಳೆದಿದ್ದೀನಿ ಇಷ್ಟರಲ್ಲಿ. ಮಳೆಗಾಲ ಆದರೆ ನಾವು ಜೋಳ ಬಿಟ್ಟರೆ ನೀರು ಮಾಡ್ತಿರಲಿಲ್ಲ. ಅವಾಗ ಈಗ ಬೋರ್ ಆದ್ಮೇಲೆ ಸ್ವಲ್ಪ ತರಕಾರಿ ಇದೆಲ್ಲ ಮಾಡ್ತಾ ಇದ್ವಿ. ತರಕಾರಿ ಎಷ್ಟು ವರ್ಷದಿಂದ ಬೆಳೀತಾ ಇದ್ರಿ? ತರಕಾರಿ ಈಗಲ್ಲೇ 4-5 ವರ್ಷ ಆಯ್ತು ಸರ್. ಬೋರ್ ಹಾಕಿದ್ರಿಂದ ನಾವು ತೆಂಗಿನ ಸಸಿ ನಾಟಿ ಮಾಡ್ಕೊಂಡು ಅದರೊಳಗಡೆ ನೀರು ಬಿಟ್ಕೊಂಡು ತರಕಾರಿ, ಜೋಳ ಪ್ರತಿಯೊಂದು ಮಾಡ್ತಾ ಇದೀವಿ. ಏನೇನು ತರಕಾರಿ ಬೆಳಿತೀರಿ? ತರಕಾರಿ, ಕೋಸು, ಬೀಟ್ರೋಟು, ಬೆಂಡೆ, ನೀರುಳ್ಳಿ ಇವೆಷ್ಟು ಮಾಡ್ತೀವಿ ಸರ್. ಪ್ರತಿ ವರ್ಷನೂ ಬೆಳಿತೀರಾ ಹೇಗೆ? ಇಲ್ಲ, ಪ್ರತಿ ವರ್ಷ ಇನ್ನು ಬೇಸಿಗೆಯಲ್ಲಿ ಮತ್ತೆ ನೀರುಳ್ಳಿ ಮಾಡ್ತೀವಿ ನೀರಿದ್ರೆ. ಇನ್ನು ಮಳೆಗಾಲದಲ್ಲಿ ಕಂಟಿನ್ಯೂ ಇದ್ದೇ ಇರುತ್ತೆ ತರಕಾರಿ. ಈಗ ಹೋದ ಸರಿ 1-3 ಲೋಡು ಕೋಸು ರೈಟ್ ಸಿಗಲಿಲ್ಲ, ಫುಲ್ ಎಲ್ಲ ರೋಟ್ರಿ ಹೊಡೆದ್ಬಿಟ್ಟು. ಬೀಟ್ರೋಟು ಅದೇ ಥರ ಆಯಿತು, ಲಾಕ್ಡೌನ್ ಆದ್ಮೇಲೆ ಏನೂ ಸಿಗಲೇ ಇಲ್ಲ, ಅದೆಲ್ಲ ಸುಮ್ಮನೆ ದನ ಮೇಯಿಸಿ ಎಲ್ಲ ಕೂಡಿ ಇದು ಮಾಡಿಬಿಟ್ಟು. ಹಂಗಾಗಿ ತರಕಾರಿ ಸ್ವಲ್ಪ ಈ ವರ್ಷ ಕಮ್ಮಿ ಮಾಡಿದ್ವಿ. ತರಕಾರಿ ಲಾಭದಾಯಕವಾದಂಥ ಬೆಳೆನ ಹೇಗೆ? ರೈಟ್ ಸಿಕ್ಕಿದ್ರೆ ಪರವಾಗಿಲ್ಲ ಸರ್, ಬೆಳಿಬೋದು. ರೈಟ್ ಯಾವುದು ಸಿಗ್ತಾ ಇಲ್ಲಲ್ಲ ಸರ್ ರೈಟು. ಇವತ್ತು ಮೈಸೂರು ಮಾರ್ಕೆಟು ಕೋಸು ಬರೀ 3.5 ರೂಪಾಯಿ, 4 ರೂಪಾಯಿ, 5 ರೂಪಾಯಿವರೆಗೂ ಇದೆ. ಆ ಥರ ಆಗಿಬಿಟ್ಟು ತರಕಾರಿ ಬೆಳೆಯೋದು ಸ್ವಲ್ಪ ಕಷ್ಟ ಅನ್ನಿಸ್ತಾ ಇದೆ. ಈಗ ರೈಟ್ ಸಿಗಬೇಕು, ರೈಟ್ ಯಾವುದು ಇಲ್ಲ. ಹೋದ ವರ್ಷ ಬೇಸಿಗೆ ನೀರುಳ್ಳಿಗೆ ಬರೀ 6 ರೂಪಾಯಿ, 13 ರೂಪಾಯಿ ಆಗಿಬಿಡ್ತು. ಸೈಜ್ಗೆ 13 ರೂಪಾಯಿ ಹಾಕಿದ್ರು ಹರಾಜಿಗೆ ಹೋಗಿ, ಇದಕ್ಕೆ 6 ರೂಪಾಯಿ ಮಾಡಿಬಿಟ್ರು. ಲಾಸ್ ಆಯ್ತು ಸರ್ ಸಿಕ್ಕಾಬಿಟ್ಟೆ. ಟ್ರ್ಯಾಕ್ಟ್ರಲ್ಲಿ 85 ಚೀಲ ಹಾಕೊಂಡು ಹೋಗಿದ್ದೆ, 85 ಚೀಲ ಹಾಕೊಂಡು ಹೋಗಿ ಬರೀ 26,000 ರೂಪಾಯಿ ದೊಡ್ಡ, 50,000 ರೂಪಾಯಿ ಮೇಲೆ ಬಂತು ನನಗೆ. ಆದರೂ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಏನಾಗುತ್ತೆ ನೋಡೋಣ ಅಂತಕೊಂಡು. ಬೆಂಡೆ ಎಷ್ಟು ವರ್ಷದಿಂದ ಬೆಳೀತಾ ಇದ್ರೆ? ಬೆಂಡೆ ಫಸ್ಟಿಂದಲೂ ಸರ್, ಅವಾಗಲೂ ಬೆಂಡೆ ಬಿಡೋದೇ ಇಲ್ಲ. ಅದು ಜನ ಏನು ಮಾಡ್ತಾರೆ, ಕುಯ್ಯೋಕ್ಕೆ ಹಿಂಸೆ ಮಾಡ್ತಾರೆ, ಆಗೋದಿಲ್ಲ, ಎಲ್ಲ ಸುಂಕಿರುತ್ತೆ ಅಂತ ಹೇಳಿಬಿಟ್ಟು ಯಾರೂ ಮಾಡಲ್ಲ ಅಷ್ಟಾಗಿ. ಆದ್ರೆ ನಾವು ಇಲ್ಲ, ಅದು ಮಾಡ್ತಾನೆ ಕಂಟಿನ್ಯೂ ಮಾಡ್ತಾ ಬರ್ತಾ ಇದೀವಿ. ಬೆಂಡೆ ಬೆಳೆ ಮಾಡಲಿಕ್ಕೆ ಏನೆಲ್ಲ ಮಾಡಬೇಕು, ಮತ್ತೆ ಏನೆಲ್ಲ ಭೂಮಿ ಸಿದ್ಧತೆ ಹೇಗೆ ಮಾಡ್ಕೋಬೇಕು, ಹೇಗೆ ಮಾಡ್ತೀರಾ ಅದರ ಬೆಳೆ ವಿವರ ಹೇಳಿ. ಬೆಂಡೆ ಬೆಳೆ ಏನಿಲ್ಲ ಸರ್, ಕ್ಲೀನಾಗಿ ಬೇಸಾಯ ಮಾಡ್ಕೋಬಿಟ್ಟು 4 ಕಡೆಗೆ ಸಾಲು ಹೊಡಿಬೇಕು. 4 ಕಡೆಗೆ ಸಾಲು ಹೊಡೆದ್ಬಿಟ್ಟು ಬೆಂಡೆ ಹಾಕಿಬಿಟ್ಟು ಅದರ ಮೇಲೆ ಮರ ಎಲ್ಲ ಹೊಡೆದ್ಬಿಟ್ಟು ಕ್ಲೀನಾಗಿ ಇದು ಮಾಡಿ 1-2 ಅರ್ತೆ ಕೊಟ್ಬಿಟ್ಟು ಗೊಬ್ಬರ ಕೊಟ್ಬಿಟ್ಟು ಔಷಧಿ ಕೊಟ್ಟರೆ 2 ಔಷಧಿ ಕೊಟ್ಟರೆ ಸಾಕು ಸರ್, ಬಂದ್ಬಿಡುತ್ತೆ. ಮತ್ತಷ್ಟೇ ಇನ್ನು ಕಟಾವು ಆಗೋವರೆಗೂ ಏನು ಬೇಡ. ಕೊಟ್ಟಿಗೆ ಗೊಬ್ಬರ ಅದೆಲ್ಲ ಹಾಕಲ್ವಾ? ಕೊಟ್ಟಿಗೆ ಗೊಬ್ಬರ ಮಾಮೂಲಿ ಈಗ ಒಂದು ಜೊತೆ ಎತ್ತಿದೆ, 2 ಹಸುಗಳಿದೆ, ಅದು ನಮ್ಮ ಕೊಟ್ಟಿಗೆ ಗೊಬ್ಬರ ಬೇಕಾದಷ್ಟು ಆಗುತ್ತೆ ಸಾಕು. ಅದ್ರ ಜೊತೆಗೆ ಸ್ವಲ್ಪ ಯಾವ್ದಾರ ಕಾಂಪ್ಲೆಕ್ಸ್ ಯಾವ್ದಾರ ಗೊಬ್ಬರ ಹಾಕಿ ಇದು ಮಾಡ್ತೀವಿ, ಬಂದ್ಬಿಡುತ್ತೆ. ಎಷ್ಟು ದಿವಸಕ್ಕೆ ಬರುತ್ತೆ ಬೆಂಡೆ ಸರ್? ಅದು ನಾವು ಹಾಕಿದ 2 ತಿಂಗಳಿಗೆ ಕರೆಕ್ಟಾಗಿ ಫಸಲು ಕೊಟ್ಬಿಡುತ್ತೆ. 2 ತಿಂಗಳಿಂದ 4 ತಿಂಗಳು ಫುಲ್ ಕಂಟಿನ್ಯೂ 2 ದಿವಸಕ್ಕೆ ಒಂದ್ಸರಿ ಕಟಾವ್ ಮಾಡಲೇಬೇಕು. ಅದು ಬಿಡಿಸ್ಲಿಕ್ಕೆ ಒಂದಷ್ಟು ಕಷ್ಟ ಆಗುತ್ತೆ ಅಂತ ಹೇಳಿ, ಏನ್ ತೊಂದರೆ ಆಗುತ್ತೆ? ಬಿಡಿಸಕ್ಕೆ ಅಂದ್ರೆ ಸುಂಕು ಜಾಸ್ತಿ ಇರುತ್ತೆ ಸರ್, ಅದು ಕೈಯಲ್ಲಿ ಆಗಲ್ಲ, ಅದಕ್ಕೆ ಆಂಗ್ಲೋಸ್ ಹಾಕೊಂಡು ಅದರೊಳಗಡೆ ನುಗ್ಗಕ್ಕೆ ಯಾರು ಲೇಬರ್ಗಳು ಯಾರು ಬರಲ್ಲ, ಮನೇರೇ ಮಾಡಬೇಕು. ಲೇಬರ್ ಬೆಂಡೆ ಕುಯ್ಯಕ್ಕೆ ಅಂದ್ರೆ ಬರೋದೇ ಇಲ್ಲ, ನಾವು ಮನೇರೇ ಮಾಡ್ಕೊಂತೀವಿ, ಮನೇರೇ ಮಾಡ್ಕೊಂಡು ಇದು ಮಾಡ್ತೀವಿ. ಡೈಲಿ 1 ಕ್ವಿಂಟಲ್ ಅಷ್ಟು ನಾವೇ ಕುಯ್ದು ಕುಯ್ದು ಮಾರ್ಕೆಟ್ ತಗೊಂಡೋಗ್ತೀವಿ. ಸಾಮಾನ್ಯವಾಗಿ ಎಷ್ಟಕ್ಕೆ ಹಾಕೊಳ್ತೀರ ಬೆಂಡೆನ? ಬೆಂಡೆ ನಾವು ಯಾವಾಗಲೂ 1/2 ಎಕರೆ ಯಾವಾಗಲೂ ಕಂಟಿನ್ಯೂ ಇದ್ದೇ ಇರುತ್ತೆ ಸರ್. ಜಾಸ್ತಿ ಹಾಕೊಂಡ್ರೆ ಕುಯ್ಯಕ್ ಆಗಲ್ಲ, ಒಂದ್ ದಿನ ಕುಯ್ಲಿಲ್ಲ ಅಂದ್ರೆ ಮತ್ತೆ ಮಾರನೇ ದಿನ ಕುಯ್ದು ನಾವು ನೆಲಕ್ ಬಿಡ್ಬೇಕು ಅದನ್ನ. ಆತರ ಇರುತ್ತೆ, ಡೈಲಿ 2 ದಿವಸಕ್ಕೆ ಒಂದ್ಸರಿ ಕಟಾವ್ ಮಾಡ್ಬೇಕು. ಒಂದ್ ದಿನ ಬಿಟ್ರೆ ವೇಸ್ಟ್ ಆಯ್ತದು, ಮತ್ತೆ ಕುಯ್ದ ಕೆಳಗಡೆ ಬಿಡ್ಬೇಕು. ಗಿಡದಲ್ಲೇ ಬಿಟ್ರೆ ಮತ್ತೆ ಗಿಡ ಬೇಗ ಡೌನ್ ಆಗತ್ತದು, ಕಟ್ ಮಾಡಿ ಕೆಳಗೆ ಬಿಟ್ಬಿಡ್ಬೇಕು. ಕೆಳಗೆ ಬಿಟ್ರೆ ಅದು ಹಾಳಾಗಲ್ವಾ? ಅದು ಹಾಳಾದಂಗೆ ಲೆಕ್ಕ, ಅದು ಗೊಬ್ಬರ ಆದಂಗೆ ಏನೋ ಒಂದು ಆಗ್ಬಿಡುತ್ತೆ. ಕೆಳಗಡೆ ಕುಯ್ದು ಬಿಟ್ಬಿಡ್ಬೇಕು, ನಾವು ಒಂದು ಬ್ಲೇಡ್ ಮಾಡ್ಕೊಬಿಡ್ತೀವಿ, ಒಂದು ಬಿದಿರು ಕಡ್ಡಿಲಿ ಒಂದು ಬ್ಲೇಡ್ ಹಾಕಿ ಟೇಪ್ ಸುತ್ತ ಬಿಟ್ಟು ಸುಮ್ಮನೆ ಟಚ್ ಮಾಡ್ಕೋಬೇಕು. ಮುರಿಯೋದಾಗ್ಲಿ ಎಳೆಯೋದಾಗ್ಲಿ ಮಾಡ್ರೆ ಗಿಡ ಇರೋದೇ ಇಲ್ಲ, ಅದು ಒಂದೊಂದು ಬ್ಲೇಡಲ್ಲೇ ಕಟ್ ಮಾಡ್ಕೊಂಡು ಹಾಕೋಬೇಕು. ಅವಾಗ ಗಿಡ ಲೈಫ್ ಕೊಡುತ್ತೆ. ಅಂದ್ರೆ ಏನು ಬಲ್ತಿರ ಅಂತದ್ನೆಲ್ಲ ಕುಯ್ದು ಕೆಳಗಡೆ ಹಾಕದ ಏನು ಅಂತ? ಬಲ್ತಿರದ ಅದ ಯಾರು ತಗೊಳೋದೇ ಇಲ್ಲ, ಬಲ್ತಿರದನ್ನ ಕುಯ್ದು ನಾವು ಕೆಳಗಡೆ ಬಿಡ್ಲೇಬೇಕು. ಇಲ್ಲ ಒಂದಿನ ಕುಯ್ಯದ್ ಲೇಟ್ ಆಯ್ತು ಅಂದ್ರೆ ಮತ್ತೆ ಫುಲ್ ಹೊರಟೋದ್ ಲೆಕ್ಕ, ಅದನ್ನೆಲ್ಲ ಕಟ್ ಮಾಡಿ ಕೆಳಗಡೆ ಬಿಡ್ಲೇಬೇಕು. ವೇಸ್ಟ್ ಅದು. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಕುಯ್ಲೇಬೇಕು. ಹಂಗಿದ್ರೆ ಗಿಡನು ಚೆನ್ನಾಗಿರುತ್ತೆ, ಇದಾಗತ್ತೆ. ಹೆಚ್ಚು ಅಂದ್ರೆ ಎಷ್ಟು ಬೆಲೆ ಸಿಗುತ್ತೆ ಬೆಂಡೆಗೆ? ಬೆಂಡೆಗೆ ನಮ್ಗೆ ಒಂದ್ 10 ರೂಪಾಯಿ 12 ರೂಪಾಯಿ 15 ರೂಪಾಯಿ ಒಳಗಡೆ ಸಿಗುತ್ತೆ ಸರ್ ಅಷ್ಟೇ. ಅದ್ರ ಇಲ್ಲ ಅಂದ್ರೆ ಒಂದೊಂದ್ಸರಿ ಅದು ಸಿಗೋದಿಲ್ಲ ಜಾಸ್ತಿ ಇದಾಗ್ಬಿಟ್ರೆ. ಮಾಮೂಲಿ ಈ ಸರಿ ನಮ್ಗೆ 12 ರೂಪಾಯಿ ಕಂಟಿನ್ಯೂಗ್ ಸಿಕ್ತೀಗ. ಎಷ್ಟು ಬೆಲೆ ಸಿಕ್ಕಿದ್ರೆ ನಿಮ್ಗೆ ಲಾಸ್ ಆಗಲ್ಲ? 10 ರೂಪಾಯಿ 12 ರೂಪಾಯಿ 15 ರೂಪಾಯಿ ಒಳಗಡೆ 10 ರೂಪಾಯಿ ಮೇಲೆ ಇಷ್ಟಾದ್ರೆ ಸಾಕು ಸರ್. ಅದಕ್ಕೇನೇನು ಜಾಸ್ತಿ ಬೇಡ, ಅದಕ್ಕಿಂತ ಒಳಗೆ ಬಂದ್ರೆ ಲಾಸ್ ಆಗ್ಬಿಡುತ್ತೆ. 10 ರೂಪಾಯಿ ಸಿಕ್ಕರೂ ಸಾಕಾಗುತ್ತೆ? ಸಾಕಾಗುತ್ತೆ. ಎಲ್ಲಿ ಮಾರಾಟ ಮಾಡ್ತೀರಾ ಬೆಂಡನೆ? ನಾವು ಹಳೇಬೀಡು ಸರ್, ಹಳೇಬೀಡಲ್ಲಿ ಮಂಗಳೂರು ಆ ಕಡೆ ಎಲ್ಲ ಬರ್ತಾರೆ. ಇಲ್ಲೆಲ್ಲ ಬ್ರೋಕರ್ಗಳು ಇರ್ತಾರೆ, ನಾವು ಅವ್ರ ಕೈಲಿ ಕೊಟ್ಬಿಡ್ತೀವಿ. ಅವ್ರು ನಮ್ಗೆ ಇದ್ ಮಾಡ್ತಾರೆ, ಅವ್ರು ಅವ್ರು ಎಷ್ಟು ಮಾರ್ತಾರೋ ಗೊತ್ತಿಲ್ಲ, ನಮಗೆ 10 ರೂಪಾಯಿ 12 ರೂಪಾಯಿ ಕೊಡ್ತಾರೆ. ಮಾರ್ಕೆಟ್ ಚೆನ್ನಾಗಿದೆ ಹಳೇಬೀಡಲ್ಲಿ? ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಸುಮಾರು ಒಂದ 4-5 ಲೋಡ್ ತರಕಾರಿ ಲೋಡ್ ಆಗುತ್ತೆ ಡೈಲಿ. ಕೇರಳದವರು ಮಂಗಳೂರಿನವ್ರು ಬರ್ತಾರೆ, ತಗೊಂಡು ಹೋಗ್ತಾರೆ. ಈರುಳ್ಳಿನೂ ಕೂಡ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಎಷ್ಟು ವರ್ಷದಿಂದ ಬೆಳೀತಾ ಇದ್ದಾರೆ ಈರುಳ್ಳಿ? ಈರುಳ್ಳಿ ನನಗೆ 4-5 ವರ್ಷ ಆಯ್ತು ಈರುಳ್ಳಿ ಬೆಳೆಯಕ್ಕಿಳಿದು ಸರ್. ಅದು ಚೆನ್ನಾಗಿ ಬರುತ್ತೆ ಈರುಳ್ಳಿ ಅಂದ್ರೆ, ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಭೂಮಿನ ಚೆನ್ನಾಗಿ ಅದ ಮಾಡ್ಕೋಬಿಟ್ಟು ಎಲ್ಲ ದಿಂಡಿ ಎರಿಸಿ ಕ್ಲೀನ್ ಆಗಿ ಬೀಜ ಚೆಲ್ಬಿಟ್ಟು ಇದು ಮಾಡಿ, ಬೀಜ ಹುಟ್ಟಿ ಬಂದ್ರೆ ಮುಗಿತು ಸರ್. ಈರುಳ್ಳಿ ಬಂತು ಅಂತ ಕ್ಲೀನಾಗಿ ಹುಟ್ಟಬೇಕು, ಒಳ್ಳೆ ಬೀಜ ಸಿಗ್ಬೇಕಷ್ಟೇ. ಬೀಜ ಕರೆಕ್ಟ್ ಆಗಿ ಸಿಗ್ಲಿಲ್ಲ ಅಂದ್ರೆ ಮಾಡಿದ್ದೆಲ್ಲ ವೇಸ್ಟ್, ಏನು ಮಾಡಕ್ ಬರೋದೇ ಇಲ್ಲ. ಭೂಮಿ ಸಿದ್ಧತೆಯನ್ನ ಮಾಡ್ಕೋಬೇಕು ಚೆನ್ನಾಗಿ ಅಂತ ಹೇಳಿದ್ರಿ, ಹೇಗೆ ಮಾಡೋದು? ಈ ವರ್ಷ ನಾವು ಮಳೆಗಾಲಕ್ಕೆ ನಾನು ಈರುಳ್ಳಿ ಮಾಡ್ತೀನಿ ಅಂತಂದ್ರೆ, ಫಸ್ಟ್ ಎಲ್ಲ ಬೇಸೆ ಹೊಡೆದು ಒಡಗಾರ ಹೊಡೆದು ಬಿಟ್ಬಿಡ್ಬೇಕು ಬೇಸೆ ಮಾಡ್ಕೊಂಡು ಕ್ಲೀನ್ ಆಗಿ. ಫಸ್ಟ್ ಮಳೆ ಬಂದಾಗ ಮತ್ತೆ ಎಲ್ಲ ಕುಂಟೆ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಎಲ್ಲ ಉಡಿ ಮಾಡಿಬಿಟ್ಟು ಆಮೇಲೆ ದೊಡ್ಡ ಕುಂಟೆಲಿ ದಿಂಡಿ ಎರಿಸ್ಬಿಡ್ತೀವಿ, ಆ ದಿಂಡಿ ಒಳಗಡೆ ಚೆಲ್ತೀವಿ, ಮತ್ತೆ ಅರಿಗೆ ಬಿಟ್ಬಿಟ್ರೆ ಮುಗಿತು ಸರ್, ಅಷ್ಟೇ ಕೆಲಸ. ಅದ್ರದ್ದು ಏನಿಲ್ಲ. ಬೀಜ ಚೆಲ್ಲದು, ಈರುಳ್ಳಿ ಬೀಜವನ್ನ ಚೆಲ್ಲುವಂತದ್ದು ಕೂಡ ಒಂದು ಕಲೆ ಅಂತ ಹೇಳ್ತಾರೆ. ಅದು ಎಲ್ಲ ಕಡೆ ಕೂಡ ಸರಿಸಮವಾಗಿ ಬೀಳ್ಬೇಕು. ಒಂದೇ ಕಡೆ ಬೀಳ್ತು ಅಂತ ಹೇಳಿದ್ರೆ ಸರಿಯಾಗಿ ನಮಗೆ ಗಡ್ಡೆ ಕಟ್ಟೋದಿಲ್ಲ, ಗಡ್ಡೆ ಕಟ್ಟ ಬರೋದೇ ಇಲ್ಲ. ಅದು ಬಂದಾಗ ಬಿತ್ತು ಅಂದ್ರೆ ಬರೋದೇ ಇಲ್ಲ, ಮತ್ತೆ ಅದು ಕೀಳೋದು ಬಾಳೋದಕ್ಕೂ ಆಕಲ್ ಆಗೋದೇ ಇಲ್ಲ. ನಾವೀಗ 4 ಕೆಜಿ ಹಾಕ್ತಿವಿ ಅಂದ್ರೆ ಒಂದ್ ಮೂಟೆ ಗೊಬ್ಬರಕ್ಕೆ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಒಂದ್ ಡಬ್ಬದಲ್ಲಿ ಅಳತೆ ಮಾಡಾಕ್ಬಿಡ್ತೀವಿ ಗೊಬ್ಬರಕ್ಕೆ ಇಷ್ಟು ಗೊಬ್ಬರ. ಒಂದ್ 10-15 ಕೆಜಿ ಗೊಬ್ಬರಕ್ಕೆ ಅಂದ್ರೆ ಕೊಟ್ಟಿಗೆ ಗೊಬ್ಬರನ ಅಲ್ಲ ಗೌರ್ಮೆಂಟ್ ಗೊಬ್ಬರಕ್ಕೆ ಮಿಕ್ಸ್ ಮಾಡ್ಬೇಕು. ಅವಾಗ ಅದನ್ನ ನಾವು ಕ್ಲೀನ್ ಆಗಿ ಚೆಲ್ತಾ ಹೋಗ್ತಿವಿ, ಕರೆಕ್ಟ್ ಆಗಿ ಬೀಳುತ್ತೆ. ಅವಾಗ ಒಂದೇ ಸರಿ ಮಿಕ್ಸ್ ಮಾಡ್ಕೊಂಡು ಚೆಲ್ಲಕ್ ಹೋದ್ರೆ ಬರೋದಿಲ್ಲ. ಅದು ಒಂದ್ ಲೀಟರ್ಗೆ ಒಂದ 15-20 ಕೆಜಿ ಗೊಬ್ಬರ ಹಾಕ್ಬೇಕು, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಕ್ಲೀನ್ ಆಗಿ ಚೆಲ್ಕೊಂಡು ಹೋದ್ರೆ ಕ್ಲೀನ್ ಆಗಿ ಬೀಳುತ್ತೆ. ಈಗ ಯಾರು ನಿಮ್ಮ ತೋಟದಲ್ಲಿ ನೀವೇ ಚೆಲ್ತೀರಾ ಹೆಂಗೆ? ಇಲ್ಲ ಸರ್, ನಾವೇ ಚೆಲ್ಲೋದು, ನಾವೇ ಚೆಲ್ತೀವಿ, ಏನು ಎಫೆಕ್ಟ್ ಆಗಲ್ಲ ಇಲ್ಲೋರ್ಗು. ಬಿತ್ತನೆ ಬೀಜನು ಕೂಡ ಬಹಳ ಮುಖ್ಯ ಈರುಳ್ಳಿಯಲ್ಲಿ. ಎಲ್ಲಿ ತರ್ತೀರಾ? ಅದು ಮಾರ್ಕೆಟ್ ಅಲ್ಲಿ ತರ್ತೀವಿ ಸರ್. ಕೆಜಿ 3,500-4,000 ಹಿಂಗಿರುತ್ತೆ, ತಂದು ಚೆಲ್ತೀವಿ. ಅಂದ್ರೆ ಹುಟ್ಟಿ ಬಂದ್ರೆ ಬೆಳೆ ಬಂತು ಅಂತ, ಬೀಜದಲ್ಲಿ ಏನಾದ್ರು ಎಫೆಕ್ಟ್ ಆಗಿದ್ರೆ ಅದು ಹೋದ ಲೆಕ್ಕನೆ, ಮತ್ತೇನು ಮಾಡಕ್ ಬರಲ್ಲ. ಅದು ಬೀಜ ಚೆಲ್ಲಿದ್ಮೇಲೆ ಏನೇನು ಕೆಲಸ ಇರುತ್ತೆ ಈರುಳ್ಳಿಯಲ್ಲಿ? ಬೀಜ ಚೆಲ್ಲಿದ 22 ದಿವಸಕ್ಕೆ ಕಳೆನಾಶಕ ಹೊಡಿತೀವಿ ಸರ್. ಕಳೆ ಎಲ್ಲ ಉಟ್ಬಿಟ್ಟಿರುತ್ತೆ, ಕಳೆನಾಶಕ ಹೊಡೆದು ಬಿಡ್ತೀವಿ, ನೀರುಳ್ಳಿ ಎಲ್ಲ ಉಳ್ಕೊಬಿಟ್ಟು ಕಳೆ ಎಲ್ಲ ಹೊರಟೋಗುತ್ತೆ. ಆಮೇಲೆ ವೀರ್ಯ ಚೆಲ್ತೀವಿ, ವೀರ್ಯ ಚೆಲ್ಲಿದ್ಮೇಲೆ ಒಂದು ಸ್ಪ್ರೇ ಕೊಡ್ತೀವಿ. ಸ್ಪ್ರೇ ಕೊಟ್ಟು 15-20 ದಿವಸಕ್ಕೆ ಗೊಬ್ಬರ ಕೊಟ್ಬಿಟ್ಟು ಕಳೆ ಏನರ ಇದ್ರೆ ಅಲ್ಲಲ್ಲಿದ್ದ ಕಳೆ ತೆಗೆದ್ಬಿಟ್ಟು ಗೊಬ್ಬರ ಕೊಟ್ಬಿಟ್ಬಿಟ್ರೆ ಮುಗಿತು ಸರ್, ಅಷ್ಟೇ ಕೆಲಸ. ಅದು ನೀರಿಲ್ಲ, ಮಳೆಗಾಲದಲ್ಲಿ ಇದ್ದಾಗ ನಾವು ನೀರು ಕೊಡ್ಲೇಬೇಕು. ಹಾಯಿಸ್ತಾ ಇರ್ತೀವಿ, ದಿಂಡಲ್ಲಿ ಬಿಟ್ಬಿಟ್ರೆ ಸೀದಾ ಬಂದ್ಬಿಡುತ್ತೆ ನೀರು. ಇನ್ನ ಕೆಲವರೆಲ್ಲ ಜೆಟ್ ಫಿಕ್ಸ್ ಮಾಡ್ತಾರೆ, ಕೆಲವರು ಡ್ರಿಪ್ ಮಾಡಿರ್ತಾರೆ, ನಾವೆಲ್ಲ ಹಾಯಿಸ್ತೀವಿ. ಅದವಾಗ ಚೆನ್ನಾಗಿ ಇದಾಗ್ಬಿಡುತ್ತೆ. ಅದು ಕಳೆ ಮತ್ತೆ ಮತ್ತೆ ತೆಗಿಬೇಕಾ ಹೇಗೆ? ಇಲ್ಲ ಸರ್, ಕಳೆನಾಶಕ ಹೊಡೆದ್ಬಿಟ್ಟು ಒಂದ್ ಸರಿ ಕಳೆ ತೆಗೆದ್ಬಿಟ್ರೆ ಈರುಳ್ಳಿ ಡೆವಲಪ್ ಆದ್ಮೇಲೆ ಮತ್ ಯಾವ್ದೇ ಕಳೆನೂ ಉಟ್ಟಲ್ಲ, ಚೆನ್ನಾಗ್ ಬರುತ್ತೆ. ಎಷ್ಟು ದಿವಸಕ್ಕೆ ಕಟಾವಿಗೆ ಬರುತ್ತೆ? ಅದು 3.5 ತಿಂಗಳು ಕರೆಕ್ಟ್ ಆಗಿದ್ರು 4 ತಿಂಗಳು ಕ್ಲೀನ್ ಆಗಿ ಅದೆಲ್ಲ ಫುಲ್ಲು ಮೇಲ್ಗಡೆ ಗರಿ ಎಲ್ಲ ಫುಲ್ಲು ಡ್ರೈ ಆಗ್ಬೇಕು. ಡ್ರೈ ಆಗೋದ್ಕಿಂತ ಮುಂಚೆ ರೈಟ್ ಇದೆ ಅಂತಾರೆ, ಬೇಗ ಕಿತ್ತು ಬಿಡ್ತಾರೆ. ಡ್ರೈ ಆಗ್ಬಿಟ್ರೆ ನೀರುಳ್ಳಿ ಒಳ್ಳೆ ಸೈಜ್ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿರುತ್ತೆ. ಮೇಲ್ಗಡೆ ಏನು ಅದ್ರದ್ದು ಟ್ಯೂಬ್ಗಳಿರುತ್ತೋ ಅದೆಲ್ಲವೂ ಕೂಡ ಅದು ಫುಲ್ಲು ಅದ್ರ ರಸ ಎಲ್ಲ ಗೆಡ್ಡೆ ಎಳ್ಕೊಬಿಡುತ್ತದು, ಅವಾಗ ಸೈಜ್ ಬರುತ್ತೆ, ಗೆಡ್ಡನ ನೋಡಕ್ ಫಿನಿಶಿಂಗ್ ಇರುತ್ತೆ. ಬೇಗ ಕಿತ್ತಾಗ ಅದು ಸ್ವಲ್ಪ ನೀರುಳ್ಳಿ ಸ್ವಲ್ಪ ಇದಾಗ್ಬಿಡುತ್ತೆ ಅಂತ ಇದಾಗಿರಲ್ಲ. ಕಿತ್ಮೇಲೆ ಒಂದಷ್ಟು ಆರಿಸ್ಬೇಕು ಅನ್ಸುತ್ತಲ್ವಾ? ಆರಿಸ್ಬೇಕು ಸರ್ ಸ್ವಲ್ಪ, ಅದನ್ನ ಹಿಂದೆ ಮುಂದೆ ಎಲ್ಲ ಕಟ್ ಮಾಡಿಬಿಟ್ಟು ಹಾಲು ಬರುತ್ತೆ, ಅದು ಹಾಲು ಸ್ವಲ್ಪ ಡ್ರೈ ಆಗ್ಬೇಕು. ಡ್ರೈ ಆದ್ಮೇಲೆ ನಾವು ಸ್ವಲ್ಪ ಬಿಸಿಲಲ್ಲಿ ಹಂಗೆ ಇದು ಮಾಡಿಬಿಟ್ಟು ಆಮೇಲೆ ಮೂಟೆ ಮಾಡಿ ಮಾರ್ಕೆಟ್ ತಗೊಂಡು ಹೋಗ್ಬಿಡ್ತೀವಿ. ಈಗ ನಮ್ಮ ಭಾಗದಲ್ಲಿ ಈರುಳ್ಳಿ ಬೆಳೆಯುವಂತದ್ದು ಸ್ವಲ್ಪ ಕಡಿಮೆನೆ, ಹಂಗಾಗಿ ಎಲ್ಲಿ ಮಾರುಕಟ್ಟೆ ಮಾಡ್ತೀರಾ ನೀವು? ನಾವು ಮಾರುಕಟ್ಟೆ ಹಾಸನ, ಮಂಡಿಗೆ ತಗೊಂಡೋಗ್ ಬಿಟ್ಬಿಟ್ರೆ ಅವ್ರು ಏನ್ ಅರಾಜ್ಗೆ ಹೋಗ್ತಾರೆ, ಅರಾಜಲ್ಲಿ ಏನ್ ರೈಟ್ ಬರುತ್ತೆ ಆ ರೈಟ್ ಅನ್ನ ಹಾಕ್ತಾರೆ ಸರ್. ಸಾಮಾನ್ಯವಾಗಿ ಒಂದ್ ವರ್ಷದಲ್ಲಿ ಎಷ್ಟು ಎಕರೆಗೆ ಹಾಕತ್ತೀರ ಈರುಳ್ಳಿನ? ವರ್ಷಕ್ಕೆ ಮಳೆಗಾಲದಲ್ಲಿ ಒಂದೂವರೆ ಎಕರೆ ಎರಡು ಎಕರೆಗೆ ಹಾಕ್ತಿವಿ. ಬ್ಯಾಸ್ಗೆ ಸ್ವಲ್ಪ ನೀರ್ ಕಮ್ಮಿ ಇರುತ್ತೆ, ಒಂದ್ ಎಕರೆಗೆ ಮಾಡ್ಕೊಂತೀವಿ ಸರ್. ಅಷ್ಟೇ ನೀರ್ ಎಷ್ಟು ಹಾಕುತ್ತೆ ಅಷ್ಟಕ್ಕೆ ಮಾಡ್ತೀವಿ. ಎಷ್ಟು ಇಳುವರಿ ಬರುತ್ತೆ ಸಾಮಾನ್ಯವಾಗಿ? ಇಳುವರಿ ಬರುತ್ತೆ ಸರ್, ನಾವು ಈಗ ಒಂದ್ 4 ಕೆಜಿ ಹಾಕಿದೀನಿ. ಕಮ್ಮಿ ಅಂದ್ರೆ ಒಂದ್ 50 ಕೆಜಿ ಪ್ಯಾಕೆಟ್ ನು ಒಂದು 100-150-150ರವರೆಗೂ ಬರುತ್ತೆ. ಲಾಭದಾಯಕ ಈರುಳ್ಳಿ ಬೆಳೆ? ಲಾಭದಾಯಕ, ರೈತರು ಬೆಳೆಯಕ್ ಚೆನ್ನಾಗಿರುತ್ತೆ. ಮಾರ್ಕೆಟ್ ರೈಟ್ ಇರ್ಬೇಕಷ್ಟೇ, ರೈಟ್ ಇಲ್ಲ ಅಂತಂದ್ರೆ ಏನು ಮಾಡಕ್ ಬರಲ್ಲ ಸರ್. ಮಳೆ ಕರೆಕ್ಟ್ ಆಗಿ ನಾವು ಕಿತ್ತಾಕಿರ್ತೀವಿ, ಇನ್ ಎಲ್ಲಾರು ಮಳೆ ಜಾಸ್ತಿ ಆಯ್ತು ಹೊರಟೋಯ್ತು ಅಂತ ಲೆಕ್ಕ, ಅದು ಏನು ಬರೋದೇ ಇಲ್ಲ, ಸ್ಮೆಲ್ ಬಂದ್ಬಿಡುತ್ತೆ ಫುಲ್ಲು. ಅದೆಲ್ಲ ಬಾರಿ ನಿಗವಾಗಿ ಮಾಡ್ಬೇಕು, ರೈಟ್ ಒಂದ್ ಸಿಕ್ಕಿದ್ರೆ ಸಾಕು. ಈ ಭಾಗದಲ್ಲಿ ಮಳೆ ಕಡಿಮೆ ಮತ್ತೆ ಅಂತರ್ಜಲವೂ ಕೂಡ ಸಾಕಷ್ಟು ಬತ್ತಿದೆ, ಈ ನಿಟ್ಟಿನಲ್ಲಿ ನೀರಾವರಿ ಅನುಕೂಲಗಳನ್ನ ಹೇಗೆ ಹೇಗೆ ಮಾಡ್ಕೊಂಡಿದ್ದೀರ? ಈಗ ನೀರಾವರಿಗೆ ನಾವೇನ್ ಮಾಡಿದೀವಿ, ಒಂದು ಕೃಷಿ ಹೊಂಡ ಮಾಡಿದೀವಿ. ಕೃಷಿ ಹೊಂಡ ಪಕ್ಕದಲ್ಲಿ ಒಂದು ಬೋರ್ ಮಾಡಿಕೊಂಡಿದೀವಿ. ಆ ಬೋರಿನ ನೀರು ಸೀದಾ ಕೃಷಿ ಹೊಂಡಕ್ಕೆ ಬಿಳಂಗ್ ಮಾಡಿದೀನಿ. ಅದರಿಂದ ಮತ್ತೊಂದು ಮೋಟರ್ ಇಟ್ಟು ಮೇಲ್ಗಡೆ ತಾಂತೀವಿ. ನೀರು ಯಾವಾಗಲೂ ಓಡ್ತಾ ಇರುತ್ತೆ. ಇನ್ನು ಬಾಕಿಯಂತೆ ಬೇಕಾದಾಗ ನೀರನ್ನ ಮೇಲ್ಗಡೆ ತಾಂತೀವಿ. ಆ ತರ ಮಾಡ್ಕೊಂಡು ಶೇವ್ ಮಾಡ್ತಾ ಇದೀವಿ ಸರ್. ಕೃಷಿ ಹೊಂಡ ಮಾಡಿ ಎಷ್ಟು ವರ್ಷ ಆಯ್ತು ಮತ್ತೆ ಏನೇನು ಅನುಕೂಲಗಳನ್ನ ಕೃಷಿ ಹೊಂಡದಿಂದ ನೀವು ಮಾಡ್ಕೊಂಡಿದ್ದೀರ? ಕೃಷಿ ಹೊಂಡದಿಂದ ಬಾರಿ ಅನುಕೂಲ ಸರ್. ಕೃಷಿ ಹೊಂಡ ಇರಬೇಕು, ಒಂದು ಟಾರ್ಪಲ್ ಬಿಟ್ಕೊಂಡ್ಬಿಟ್ರೆ ಬಾರಿ ಚೆನ್ನಾಗಿರುತ್ತೆ. ಕೃಷಿ ಹೊಂಡ ಇರೋದ್ರಿಂದ ನಮಗೆ ಒಂದ್ ಸಾರಿ ಮಳೆ ಬಂದ್ಬಿಟ್ರೆ ಮಳೆ ನೀರು ಬರೋವಾಗ ಮಾಡಿದೀನಿ, ಒಂದ್ 6 ಇಂಚ್ ಪೈಪ್ ಕೊಟ್ಬಿಟ್ಟು ಹಿಂದ್ಗಡೆ ಗುಂಡಿ ಮಾಡಿ ಯಾವ್ದೇ ಮಣ್ಣು ಹೊರಗಡೆ ಬರದಂಗ್ ಮಾಡಿ ನೀರನ್ನ ಸ್ಟಾಕ್ ಮಾಡ್ತೀವಿ. ಮಳೆ ನೀರು ಬಂದ್ಬಿಟ್ರೆ ಸಾಕು, ಆಮೇಲೆ ಬಾಕಿ ಅಂತ ನಮ್ದು ಬೋರ್ ನೀರು ಬರ್ತಾ ಇರುತ್ತೆ, ಯಾವಾಗ ಕರೆಂಟ್ ಇದ್ದಾಗ ಅದಕ್ಕೆ ರನ್ ಆಗ್ತಾ ಇರುತ್ತೆ, ಅವಾಗ ನೀರು ಶೇವ್ ಆಗುತ್ತೆ. ಇಷ್ಟು ಬೆಳೆಗೆ, ತೆಂಗಿನ ಸಸಿಗೆ, ಸಪೋಟ, ಮಾವು, ತರಕಾರಿಗೆ ಮೇಂಟೈನ್ ಮಾಡ್ತೀವಿ. ಕೃಷಿ ಹೊಂಡದ ಸುತ್ತ ಬೇರೆ ಬೇರೆ ತರಹದ ಗಿಡಗಳನ್ನ ಮತ್ತೆ ಮರಗಳನ್ನ ಹಾಕೊಂಡಿದ್ದೀರ? ಹೌದು ಸರ್. ಸರ್, ಅದು ನೆರಳಿಗೋಸ್ಕರ ಅಂತೇಳಿ ಗಸಗಸೆ ಹಣ್ಣಿನ ಗಿಡ ಹಾಕಿದೆ. ಹಕ್ಕಿ ಪಕ್ಷಿಗಂತೂ ಭಾರಿ ಪ್ರಿಯವಾದ ಹಣ್ಣು ಸರ್ ಅದು. ಈ ಕಾಡಂದಿಗಳು, ನವಿಲ್ಗಳು ಇವೆಲ್ಲ ಬಂದು ನೀರು ಕುಡಿತವೆ. ಈಗ ಅವು ಗಸಗಸೆ ಹಣ್ಣಿಗೆ ಬಂದು ಗಂಧದ ಸಸಿ ಅವು ಎಲ್ಲೋ ತಿಂದು ಬಂದು ಇಲ್ಲಿ ನೀರು ಕುಡಿಯಕ್ ಬಂದಾಗ ಪಿಕ್ಕಿ ಹಾಕ್ತಾ ಗಂಧದ ಸಸಿಗಳು ಹುಟ್ಟಿದೆ ಒಂದು 20. ಹಿಂಗೆ ಅದರಿಂದ ಇದಾಗ್ತಾ ಇದೆ. ಈಗ ನಿಮ್ ತೋಟದ ಸುತ್ತಮುತ್ತ ನೆಲ್ಲು ಕೂಡ ಕೆರೆಕಟ್ಟೆಗಳು ಕಾಣದಿಲ್ಲ, ಈ ನಿಟ್ಟಿನಲ್ಲಿ ಯಾವ್ದಾದ್ರು ಕಾಡು ಪ್ರಾಣಿಗಳು ಆ ತರದ ಕೃಷಿ ಹೊಂಡಕ್ಕೆ ಬರ್ತಾವ? ಹೇಗೆ ಕೃಷಿ ಹೊಂಡ ಕಾಡಂದಿ ಯಾವಾಗಲೂ ಬರ್ತಾನೆ ಇರ್ತದೆ ಸರ್. ಸುಮಾರು ಹಿಂಡಿಂಡ್ ಬಂದ್ಬಿಟ್ಟು ಎಲ್ಲ ನೀರು ಕುಡಿದು ಹೋಗಿರುತ್ತೆ, ಗೊತ್ತಾಗ್ಬಿಡುತ್ತೆ ನಮಗೆ ಇವತ್ತು ಕಾಡಂದಿ ಬಂದಿದೆ, ನೀರು ಕುಡಿದಿದೆ ಅಂತ ಎಲ್ಲ ಹೆಜ್ಜೆ ಆಗಿಬಿಟ್ಟಿರುತ್ತೆ. ಇನ್ನು ಜ್ವಾಳ ಇದ್ದಾಗಂತೂ ಭಾರಿ ಬಂದ್ಬಿಡುತ್ತೆ. ಇದೆ ಸರ್ ಕಾಡು ಪ್ರಾಣಿಗಳಿದೆ, ನವಿಲ್ ಭಾರಿ ಇದೆ, ಮತ್ತೆ ಮಲಗಳು ಎಲ್ಲ ಚೆನ್ನಾಗಿದೆ. ಎಲ್ಲೂ ಇಲ್ಲ ಸರ್ ನೀರಿಲ್ಲಿ, ಕುಡಿಯಕ್ಕೆಲ್ಲ ಯಾವುದಕ್ಕೂ ನೀರಿಲ್ಲ ಇಲ್ಲಿ. ನಂದೊಂದು ಕೃಷಿ ಹೊಂಡ ಬಿಟ್ರೆ ಬೇರೆ ಯಾವ್ದ್ರಲ್ಲೂ ಅಂತ ನೀರಿಲ್ಲ ಇಲ್ಲಿ. ಸಾಕಷ್ಟು ಮಾವಿನ ಗಿಡಗಳನ್ನು ಕೂಡ ಹಾಕೊಂಡಿದ್ರ, ಯಾವ್ಯಾವ ತಳಿ ಹಾಕಿದಿರಿ ಸರ್? ಇದೆಲ್ಲ ಆಂಧ್ರ ತಳಿ ಅಂತ ಹೇಳ್ಬಿಟ್ಟು ಮಲ್ಲಿಕ, ಮತ್ತೆ ಇನ್ನೊಂದ್ ಎರಡ್ ಮೂರು ಜಾತಿ ಇದೆ, ಮಲಗೂಬಾ ಇದೆ, ಗಿಣಿಮಾವಿದೆ, ಜಾಸ್ತಿ ಮಲ್ಲಿಕಾ ಇದೆ. ಭಾರಿ ಚೆನ್ನಾಗಿರುತ್ತೆ ಹಣ್ಣದು, ಒಳ್ಳೆ ಹಣ್ಣದು. ಎಷ್ಟು ಗಿಡ ಹಾಕೊಂಡಿದ್ದೀರಿ ಮಾವು? ಈಗ ಒಂದ 60 ಗಿಡ ಇದೆ ಸರ್ ಮಾವು. ಬಾಕಿ ಎಲ್ಲ ತೆಂಗಿದೆ. ಒಂದ 30 ಸಪೋಟ ಇದೆ, ನಿಂಬೆ ಗಿಡ ಇದೆ, ಆಮೇಲೆ ಪನ್ನೇರ್ಲ ಗಿಡ, ಆಮೇಲೆ ಅಂಜೂರ ಅಂತ ಬರುತ್ತೆ ಸರ್, ಅದು ಇಷ್ಟ ಹಾಕಿದ್ವಿ. ಮಾವಿಗೆ ಆಗ್ಲಿ ಅಥವಾ ಸಪೋಟಕ್ಕಾಗ್ಲಿ ಇದಕ್ಕೆಲ್ಲ ಬಹಳ ಕಡಿಮೆ ಕೆಲಸ ಅಲ್ವಾ? ಕಡಿಮೆ ಕೆಲಸ. ಒಂದ್ಸರಿ ನಾಟಿ ಮಾಡಿಬಿಟ್ಟು ಕ್ಲೀನ್ ಆಗಿ ಅದಕ್ಕೆ ದನಿ ಗೊಬ್ಬರ ಹಾಕಿ ನೀರು ಕೊಟ್ಬಿಟ್ರೆ ನೀಟಾಗಿ ಬರುತ್ತೆ. ಸಪೋಟ ಸಿಕ್ಕಾಪಟ್ಟೆ ಸಿಗುತ್ತೆ ನಮ್ದು. ಮಾವಿಂದ ಈ ಸರಿ ಸ್ವಲ್ಪ ಇದಾಗ್ಬಿಡುತ್ತೆ, ಅದ್ಯಾವುದೋ ಒಂದು ಹುಳ ಬಂದ್ಬಿಟ್ಟು ಹೊಡೆದ್ಬಿಟ್ಟು ಊಜ ಹೊಡೆದ್ಬಿಟ್ಟು ಎಫೆಕ್ಟ್ ಆಗಿದೆ ಸರ್. ಈ ಸರಿ ಎಲ್ಲ ಅದಕ್ಕೆಲ್ಲ ಇದು ಕಟ್ಟಬೇಕು ಅಂತ ಗಮ್ ಕಟ್ಟಿ ಇದು ಮಾಡಿ ಮೇಂಟೈನ್ ಮಾಡಿ ಅಂತ ಹೇಳಿದರೆ ತರ ಮಾಡ್ತೀವಿ, ಚೆನ್ನಾಗಿರುತ್ತೆ. ಈ ಬೇರೆ ಬೇರೆ ಪ್ರಕಾರದ ಹಣ್ಣಿನ ಗಿಡಗಳೇನು ಹಾಕೊಂಡಿದ್ರು, ಇದರಿಂದ ಎಲ್ಲ ಎಷ್ಟು ಆದಾಯ ಸಿಗುತ್ತೆ ನಿಮಗೆ ಒಂದು ವರ್ಷದಲ್ಲಿ? ಆದಾಯ ಸಿಗುತ್ತೆ ಸರ್. ಮಾವು ನನಗೆ ಒಂದು 3-4 ವರ್ಷದಿಂದ ಮಾವು ಸಿಗ್ತಾ ಇದೆ. ಆದಾಯ ಇದೆ, ಎಲ್ಲ ಕೆಜಿ 25-30 ರೂಪಾಯಲ್ಲಿ ತಗೊಂಡಿರ್ತಾರೆ, ಕೊಟ್ಬಿಡ್ತೀವಿ. ಇನ್ನ ಸಪೋಟನು ಅಷ್ಟೇನೆ, ಸಪೋಟ ನಾವೇ ತಗೊಂಡೋಗ್ಬಿಡ್ತೀವಿ. ಅಲ್ಲಿ ಮಾರ್ಕೆಟಲ್ಲಿ ಕೆಜಿ ಒಂದು 15-25-30ರವರೆಗೂ ಇರುತ್ತೆ, ಅಷ್ಟು ನಾವೇ ತಗೊಂಡೋಗಿ ಕೊಟ್ಬಿಡ್ತೀವಿ. ಒಂದ್ ಸ್ವಲ್ಪ ಕಬ್ಬನ್ನು ಕೂಡ ಬೆಳ್ಕೊಂಡಿದೀರ, ಏನ್ ಕಬ್ಬಿನ ಮೇಲೆ ಇಷ್ಟೊಂದು ಪ್ರೀತಿ ನಿಮಗೆ? ಕಬ್ಬು ಅಂದ್ರೆ ಫಸ್ಟ್ ನಾವಲ್ಲಿ ಬೇಲೂರ ಹತ್ರ ಬೆಳೀತಾ ಇದ್ವಿ ಸರ್, ಅದು ಪಟಾವಳಿ ಅಂತ ಹೇಳ್ಬಿಟ್ಟು ಅದು ನಾಶ ಆಗೋಗ್ಬಿಡ್ತು, ಅದ್ರ ತಳಿನೇ ಹೊರಟೋಗ್ಬಿಡ್ತು. ಇದೇನ್ ಮಾಡೋದು, ಎಲ್ಲಿ ಹೋದ್ರು ಇದು ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು ನಾನು ಸುಮಾರು ಕಡೆ ಹುಡುಕಿ ಎಲ್ಲೋ ಒಂದ್ ಕಡೆ ಸಿಕ್ತು ಸರ್ ನನಗೆ. ಅದು ಒಂದು ಕೋಲಿಗೆ 50 ರೂಪಾಯಿ ತಗೊಂಡ್ಬಿಟ್ರು ಅವರು. ಈಗ ಎಷ್ಟಾರ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅದನ್ನ ಬೆಳೆದಿದ್ದೀನಿ, ಬೀಜಕ್ಕೆ ಹಾಕೊಂಡಿದ್ದೀನಿ ಸರ್. ಅದು ಮುಂದಿಂದ ಅದನ್ನ ಜಾಸ್ತಿ ಯೂಸ್ ಮಾಡ್ತೀನಿ ಜ್ಯೂಸಿಗೆ. ಬಾರಿ ಕಬ್ಬು ಈಗೆಲ್ಲ ಜ್ಯೂಸ್ ಬರ್ತಾ ಇರೋದು ಯಾವುದು, ಕರೇ ಕಬ್ಬು ಬರುತ್ತೆ, ಉಪ್ಪು ಜಾಸ್ತಿ ಅದರಲ್ಲಿ, ಉಪ್ಪು ಇರುತ್ತೆ, ಜ್ಯೂಸ್ ಅಂತ ಇರಲ್ಲ. ಇದು ಭಾರಿ ಚೆನ್ನಾಗಿರುತ್ತೆ, ಒಂದ್ಸರಿ ಜನ ನೋಡ್ಬಿಟ್ರೆ ಭಾರಿ ಕಾಯಿಸ್ಬಿಡ್ತಾರೆ. ಅದನ್ನ ಮುಳುಗಡೆ ಆದ್ಮೇಲೆ ಅದು ಅದ್ರ ತಳಿನೇ ಹೊರಟೋಗ್ಬಿಡ್ತು. ಈಗ ಅದನ್ನ ಹುಡುಕಿ ತಗೊಂಡ್ ಬಂದು ಹಾಕಿದೀನಿ, ಮತ್ತೆ ಮುಂದಿನ ವರ್ಷಕ್ಕೆ ಅದು ಬೀಜ ಮಾಡ್ಕೊಂಡು ನಾಟಿ ಮಾಡ್ತೀನಿ ಸರ್. ಅದು ಏನ ಪಟಾವಳಿ ಕಬ್ಬಿನ ವಿಶೇಷತೆ ಏನು? ವಿಶೇಷತೆ ಅಂದ್ರೆ ಬಾರಿ ಸಿಹಿ ಇರುತ್ತೆ, ಬಾರಿ ಸ್ಮೂತ್ ಇರುತ್ತೆ, ಅದ್ರದ್ದು ಹಾಲು ಅಂತ ಬಹಳ ಸಿಹಿ ಸರ್, ಅದು ಬಾರಿ ಚೆನ್ನಾಗಿರುತ್ತೆ. ಅದು ಅದನ್ನ ನಮಗೆ ಬೆಳಿಬೇಕು ಅಂತ ಬಾರಿ ಆಸೆ. ಏನ್ ಮಾಡ್ತೀರ, ನೀರಿಲ್ಲ ಹಂಗಾಗಿ ಸ್ವಲ್ಪ ಏನಾರಾಗ್ಲಿ ಡ್ರಿಪ್ ಮಾಡಾಗ್ಲಿ ಅದನ್ನ ಬೆಳಿಬೇಕು ಅಂತ ಆಸೆ ಪಟ್ಟು ನಟ್ಟಿದೀನಿ ಸರ್. ಅದು ಮುಂದಿನ ದಿವಸಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಬೆಳಿಬೇಕು ಕಬ್ಬು ಅನ್ನೋದ್ ಇದೆಯಾ? ಇದೆ ಸರ್, ಇದೆ ಸರ್, ಇದು ಮಾಡ್ಲೇಬೇಕು ಅಂತ ಬಾರಿ ಇದೆ. ಒಂದ್ ಸಾರಿ ಅದ್ರ ಹಾಲು ಕುಡಿದು ಬಿಟ್ರೆ ಬಾರಿ ಅಂತ ಟೇಸ್ಟ್ ಇನ್ಯಾವ ಕಬ್ಬು ಇಲ್ಲ. ಅದ್ ನೋಡಕ್ಕೆ ಚೆನ್ನಾಗಿರುತ್ತೆ. ನಾಲ್ಕು ತರ ನೀಲಿ ಕಲ್ಲರು, ಅಶ್ನ ಕಲ್ಲರು, ಹಸಿರು ಕಲ್ಲರು, ನಾಲ್ಕು ಕಲ್ಲರ್ ಪಟ್ಟೆ ಬರುತ್ತೆ ಅದು ಗೀರ್ ಗೀರು. ಅದು ತಿನ್ನಕ್ ಬಾರಿ ಚಂದ. ಅದು ಹಾಲು ಅಂತ ಗಟ್ಟಿ ಇರುತ್ತೆ ಅದು ಹಾಲು. ಈಗಲೂ ಮನೆಗೆ ಬಳಕೆ ಮಾಡ್ತಾ ಇದ್ರ ಅನ್ಸುತ್ತಲ್ಲ? ಹಾ, ಬಳಕೆ ಮಾಡ್ತಾ ಇದ್ವಿ ಸರ್. ನಾವು ಸುಮಾರು ನೀವೇನು ತರಕಾರಿ ಬೆಳೆಗಳನ್ನ ಬೆಳಿತಿರೋ ಅದೆಲ್ಲದಕ್ಕೂ ಕೂಡ ಹನಿ ನೀರಾವರಿಯನ್ನ ಅಳವಡಿಕೆಯನ್ನ ಮಾಡ್ಕೊಂಡಿದೀರ, ಏನು ಅನುಕೂಲ ಇದರಿಂದ? ನೀರ್ ಸೇವ್ ಆಗತ್ತೆ. ನೀರ್ ನಾವೀಗ ಆಯ್ಸ್ಬಿಟ್ಟು ಎಲ್ಲಾ ಕಡೆ ನೆನ್ಸ್ಕೊಂಡು ಗಿಡಕ್ ತಗೊಂಡು ಹೋಗೋದ್ರಲ್ಲಿ ಏನು ಅರ್ಥ ಬರುತ್ತೆ, ಆ ನೀರ್ ಗುಣಿ ಕರೆಕ್ಟ್ ಆಗಿ ನಾವು ಡ್ರಿಪ್ ಮಾಡಿರೋದ್ರಿಂದ ನೀರ್ ಸೇವ್ ಆಗತ್ತೆ. ಅದಕ್ಕಾಗಿ ನಾವು ಎಲ್ಲಾ ಡ್ರಿಪ್ಪೇ ಮಾಡಿ ಬಿಟ್ಕೊಂಡಿರೋದು. ಡ್ರಿಪ್ ಇಂದ ಸಾಕಷ್ಟು ಅನುಕೂಲ ಆಗಿದೆ. ಅನುಕೂಲ ಇದೆ ಸರ್, ಡ್ರಿಪ್ ಮಾಡೇ ಮಾಡ್ಬೇಕು. ಇಲ್ಲಿ ಏನು ಮಾಡಂಗಿಲ್ಲ, ಭಯಂಕರ ಜನವರಿ, ಫೆಬ್ರವರಿ, ಮಾರ್ಚ್, ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಇಂದ ಭಯಂಕರ ಬಿಸಿಲಿರುತ್ತೆ ಇಲ್ಲಿ. ಹಂಗಾಗಿ ಆಯ್ಸಿ ಮೇಂಟೈನ್ ಮಾಡಕ್ಕೆ ಆಗೋದೇ ಇಲ್ಲ ನೀರು. ನಾವು ಡ್ರಿಪ್ ಮಾಡಿ ಮೇಂಟೈನ್ ಮಾಡ್ಕೋಬೇಕು. ಶುಂಠಿನೂ ಕೂಡ ಪ್ರತಿ ವರ್ಷ ಹಾಕೊಳ್ತೀರಾ ಹೇಗೆ? ಇಲ್ಲ ಸರ್, ಪ್ರತಿ ವರ್ಷ ಶುಂಠಿ ಇರುತ್ತೆ ನಮ್ದು. ಶುಂಠಿನೂ ಈ ಸರಿ ನೀರ್ ಕಮ್ಮಿ ಆಗಿ ಎಲ್ಲ ಬಟರ್ ಪ್ಲೇ ಮಾಡ್ತಾ ಇದ್ದು, ಈ ಸರಿ ಆಗ್ಲಿಲ್ಲ, ನೀರ್ ಕಮ್ಮಿ ಇದೆ ಅಂತ ಹೇಳಿ ಅದಕ್ಕೂ ಎಲ್ಲ ಡ್ರಿಪ್ ಮಾಡಿದೀನಿ, ಚೆನ್ನಾಗಿದೆ. ಡ್ರಿಪ್ ಹೆಂಗ್ ಅಳವಡಿಸ್ಕೊಂಡಿದ್ದೀರಾ ಶುಂಠಿಗೆ? ಡ್ರಿಪ್ ಇನ್ನು ಮಾಮೂಲಿ ಸರ್, ಈಗ ಪೈಪ್ ಕಲೆಕ್ಷನ್ ಕೊಟ್ಕೊಂಡ್ಬಿಟ್ಟು ಈಗ ನಮ್ದು ಏನಿದೆ ಕೃಷಿ ಹೊಂಡದ ನೀರು ನಮ್ಗೆ ಎಷ್ಟು ಬೇಕು ಲೋಡ್ ಎಷ್ಟು ಬೇಕು ಅಷ್ಟು ಕೊಡ್ತೀವಿ, ಬಾಕಿದ ಮತ್ತೆ ರಿಟರ್ನ್ ಬಾವಿಗೆ ಹೋಗಿ ಮಾಡ್ತೀವಿ, ನೀರೆಲ್ಲೂ ವೇಸ್ಟ್ ಆಗಲ್ಲ. ಹಂಗಾಗಿರೋದ್ರಿಂದ ನಮಗೆ ಇದು ಮಾಡ್ಕೊಂಡು ನಾವು ಯಾವುದೇ ಅದಕ್ಕೇನು ಇದು ಮಾಡಿಲ್ಲ, ಡೈರೆಕ್ಟ್ ಕಲೆಕ್ಷನ್ ಕೊಟ್ಕೊಂಡಿದ್ದೀವಿ ಪೈಪಲ್ಲಿ. ಹಾಂ, ಕೊಟ್ಕೊಂಡ್ಬಿಟ್ಟು ಅದನ್ನು ಬಿಟ್ಬಿಟ್ರೆ ಕ್ಲೀನಾಗಿ ಬಂದ್ಬಿಡುತ್ತೆ ನೀರು, ಹನಿ ಹನಿ ಡ್ರಾಪ್ ಡ್ರಾಪ್ ಡ್ರಾಪ್ ಡ್ರಾಪ್ ಬೀಳ್ತಾ ಇರುತ್ತೆ, ಹಂಗಾಗಿ ನೀರ್ ಸೇವ್ ಆಗುತ್ತೆ. ಈಗ ಅದೇನು ಒಂದೇ ಬೆಳೆಗೆ ಸೀಮಿತ ಅಂತ ಅಲ್ಲ, ಎಲ್ಲ ಬೆಳೆಗಳನ್ನು ಕೂಡ ಬಳಕೆ ಮಾಡಬಹುದು. ಮಾಡ್ಬೋದು ಮಾಡ್ಬೋದು ಸರ್, ಎಲ್ಲ ಬೆಳೆಗೂ ಮಾಡ್ಬೋದು. ಈಗ ಮೆಣಸಿನ ಗಿಡ ಮಾಡಿದ್ದು ಎರಡನೇ ವರ್ಷದಲ್ಲಿ, ಅದಕ್ಕೂ ನಾವು ಡ್ರಿಪ್ ಕಲೆಕ್ಷನ್ ಕೊಟ್ಟೆ ಮಾಡಿದ್ದು. ಈಗ ಬೆಂಡೆ ಇದೆ, ಈಗ ಡ್ರಿಪ್ ಬೆಳಿತೀವಿ ಅದಕ್ಕೆ. ಡ್ರಿಪ್ ಎಳೆದ್ಬಿಟ್ಟು ಬಿಟ್ಬಿಟ್ರೆ ನೀರು ನಮಗೆ ಭಾರಿ ಸೇವ್ ಆಗುತ್ತೆ. ಈಗ ನಾನು ಅಗಲೆಲ್ಲ ನೀರು ಹಾಯಿಸಿದ್ರೆ ಇಡೀ ತೋಟದೆಲ್ಲ ನೆನೆಸ್ಬಿಡ್ಬೋದು. ಅದು ಬರೀ ಡ್ರಿಪ್ ಅಲ್ಲಿ ಮುಕ್ಕಾಲು ಗಂಟೆ ನೀರನ್ನ ನಾನು ಬೆಂಡೆಗೆ ಕೊಟ್ರೆ ನಂದು ನೆಂದ ಲೆಕ್ಕ. ಹಂಗಾಗಿ ನಿಮಗೆ ನೀರು ಕೂಡ ಒಂದಷ್ಟು ಉಳಿತಾಯ ಆಗ್ತಾ ಇದೆ. ಈಗ ಇರೋದು ಒಂದೇ ಬೋರ್ ಅನ್ಸುತ್ತಲ್ವಾ? ಒಂದೇ ಬೋರ್ ಸರ್, ಒಂದೇ ಬೋರ್. ಈಗ 8.5 ಎಕರೆಗೂ ಕೂಡ ಸಾಕಾಗುತ್ತ ನೀರು? ಸಾಕಾಗತ್ತೆ ಅಂದ್ರೆ ಏನ್ ಮಾಡ ಅದನ್ನೇ ಈಗ ಹೇಳಿದ್ನಲ್ಲ, ಆ ರೀತಿನಲ್ಲಿ ಕೃಷಿ ಹೊಂಡಕ್ಕೆ ಸ್ಟಾಕ್ ಮಾಡ್ಕೊಂಡು ಡ್ರಿಪ್ ಮಾಡ್ಕೊಂಡು ಡ್ರಿಪ್ ಅಲ್ಲಿ ನೀರು ಕೊಟ್ರೆ ಆ ನೀರನ್ನ ಮೇಂಟೈನ್ ಮಾಡ್ಬೋದು. ಸುಮ್ನೆ ಹೆಂಗ್ ಬೇಕು ಹಿಂಗೆಲ್ಲ ಯೂಸ್, ಎಲ್ಲೋ ಒಂದನಿ ಬಿದ್ದು ಹೋಗ್ತಾ ಇದೆ ಅನ್ನಕ್ಕೂ ನಾವು ಬಿಡೋದಿಲ್ಲ ಅದನ್ನ. ಆ ತರ ಡ್ರಿಪ್ ಕಲೆಕ್ಷನ್ ಕೊಟ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಿರೋದ್ರಿಂದ ನೀರು ಸೇವ್ ಆಗ್ತಾ ಇದೆ. ಊರಿನಲ್ಲಿ ಇನ್ನೂ ಒಂದಷ್ಟು ಜಮೀನು ಇರಬೇಕು ಅಂತ ಅನ್ಸುತ್ತಲ್ವಾ? ಊರಲ್ಲಿ 1 ಎಕರೆ ತೆಂಗಿನ ತೋಟ, ಅದಕ್ಕೆ ಅಡಿಕೆ ನೆಟ್ಟಿದೀವಿ, ಶುಂಠಿ ಮಾಡಿದೀನಿ ಅದಕ್ಕೆ ಅಲ್ಲೂ. ಇನ್ನು 1 ಎಕರೆ ಭತ್ತದ ಗದ್ದೆ ಇದೆ ಅಷ್ಟೇ ಸರ್, ಇನ್ನೆಲ್ಲ ಮುಳುಗಡೆ ಆಗಿ ಹೋಯ್ತದ. ಈಗ ಅಲ್ಲಿ ಮತ್ತೆ ಇಲ್ಲಿ ಎರಡು ಕಡೆ ಹೆಂಗ್ ನಿಭಾಯಿಸ್ತಾರೆ? ಮಾಡ್ತೀವಿ ಸರ್, ಓಡಾಟ ಮಾಡ್ಕೊಂಡು. ನನ್ನ ಹಿರಿ ಮಗ ಅಲ್ಲಿದ್ದಾರೆ, ನಾನು ನನ್ನ ಕಿರಿ ಮಗ ಇಲ್ಲಿದ್ದೀವಿ, ಹಿಂಗಾಗಿ ಹೋಗ್ತಾ ಬರ್ತಾ ಮಾಡ್ಕೊಂತಾ ಇದೀವಿ. ಅಲ್ಲೂ ಚೆನ್ನಾಗಿದೆ? ಚೆನ್ನಾಗಿದೆ, ಚೆನ್ನಾಗಿದೆ ಸರ್. ಅಲ್ಲಿ ನೀರಾವರಿ ಹೆಂಗಿದೆ? ನೀರಾವರಿ ಇದೆ ಸರ್ ನಮ್ಗೆ, ಅಲ್ಲಿ ನೀರಿಂದ ಏನು ತೊಂದರೆ ಇಲ್ಲ. ಎಕ್ಸಿ ಡ್ಯಾಮ್ ಚಾನಲ್ ಹೋಗಿದೆ, ಚಾನಲ್ಗೆ ನಾವೊಂದು ಇಷ್ಟು ಜನ ಅಂತ ಸೇರ್ಕೊಂಡ್ಬಿಟ್ಟು ಒಂದು ಮೋಟರ್ ಇಳಿಸ್ಕೊಂಡಿದೀವಿ, ಇಳಿಸ್ಕೊಂಡು ಅದಕ್ಕೆ ಕರೆಂಟ್ ಸಪ್ಲೈ ಕೊಟ್ಟಿದ್ದಾರೆ, ಅದ್ಕೊಂಡು ಮಾಡ್ತಾ ಇದೀವಿ. ಬೋರೂ ಇದೆ ಅಲ್ಲಿ, ನಮಗೆ ಜಾಸ್ತಿ ನೀರು ಬೇಕು ಅಂದಾಗ ಅಲ್ಲಿಂದ ತಾಂತೀವಿ. ಇಲ್ಲಿ ಕಮ್ಮಿ ಬೇಕು ಅಂದ್ರೆ ಮನೆ ನೀರೇ ಆಗುತ್ತೆ, ಅದು 1.5 HP ಮೋಟರ್ಲಿ ಮೇಂಟೈನ್ ಮಾಡ್ತಾ ಇದೀವಿ. ಅದು ಸಾಮಾನ್ಯವಾಗಿ ಕೃಷಿಕರು ಯಾವ್ದಾದ್ರು ಒಂದು ಬೆಳೆಯನ್ನ ಬೆಳ್ಕೊಳ್ತಾರೆ, ರಾಗಿ ಆಗ್ಬೋದು, ಜೋಳ ಆಗ್ಬೋದು, ಈ ತರ ಬೆಳ್ಕೊಳ್ತಾರೆ. ಆದ್ರೆ ನೀವು 1/2 ಎಕರೆ 1 ಎಕರೆ ಅಂತ ಹೇಳಿ ಒಂದಷ್ಟು ವಿಂಗಡಣೆ ಮಾಡ್ಕೊಂಡು ಎಲ್ಲಾ ತರಹದ ಬೆಳೆಗಳನ್ನು ಕೂಡ ಬೆಳ್ಕೊಳ್ತಾ ಇದೀರ, ಸಮಗ್ರ ಕೃಷಿ ಅಂತ ಹೇಳಿದಕ್ಕೆ ಕರೀತಾರೆ. ಈ ತರ ಎಲ್ಲಾ ತರಹದ ಬೆಳೆಗಳನ್ನು ಕೂಡ ಬೆಳ್ಕೊಳ್ಳೋದ್ರಿಂದ ಏನ್ ಅನುಕೂಲ ರೈತರಿಗೆ? ಈಗ ಸರ್, ನಾವು ನೀರನ್ನ ಏನ್ ಸೇವ್ ಮಾಡ್ಕೊಂತೀವಿ, ಏನ್ ಡ್ರಿಪ್ ಅಲ್ಲಿ ನಾವು ನೀರ್ ಕೊಡ್ತೀವಿ, ಅದರಿಂದ ಆಗಿರೋದ್ರಿಂದ ನಾವು ಮೇಂಟೈನ್ ಮಾಡಬಹುದು. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಮೇಂಟೈನ್ ಮಾಡಕ್ ಬರಕ್ಕಾಗಲ್ಲ. ಈಗ ಅಷ್ಟು ನಮಗೆ ಮೇಂಟೈನ್ ಮಾಡ್ತಾ ಇದೀವಿ ಅಂದ್ರೆ ಡ್ರಿಪ್. ಈಗ ಒಂದೇ ನಾವು ಇದರಲ್ಲಿ ನೀರು ಹಾಯಿಸ್ಬಿಟ್ಟು ಅದೆಲ್ಲೋ ಕೂಡ್ಬಿಡ್ತೀನಿ ಏನೋ ಮಾಡ್ತೀನಿ ಅಂದ್ರೆ ಅದು ಮಾಡಕ್ ಆಗೋದೇ ಇಲ್ಲ. ಆ ನೀರಲ್ಲಿ ಇಷ್ಟನ್ನೆಲ್ಲ ಮೇಂಟೈನ್ ಮಾಡಬಹುದು. ಡ್ರಿಪ್ ಮಾಡ್ಕೊಂಡು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಇರುತ್ತೆ. ಮತ್ತೆ ಸ್ವಲ್ಪ ಸ್ವಲ್ಪ ಮಾಡೋದ್ರಿಂದ ಒಂದು ಬೆಳೆನಲ್ಲಿ ಲಾಸ್ ಆದ್ರೂ ಕೂಡ ಇನ್ನೊಂದು ಬೆಳೆನಲ್ಲಿ ಲಾಭ ಆಗುವಂತದ್ದು ಈ ತರದ ಸಾಧ್ಯತೆ ಕೂಡ ಇರುತ್ತಲ್ವಾ? ಇರುತ್ತೆ, ಇರುತ್ತೆ ಸರ್. ಈಗ ನಾವೀಗ 1/2 ಎಕರೆ ಬೆಂಡೆ ಮಾಡಿದೀನಿ, 1 ಬೆಂಡೆ ಕಟಾವ್ ಆಯ್ತು, ಕಟಾವ್ ಆದ ಅದ್ರ ಪಕ್ಕಕ್ಕೆ ಮಾಡಿದೀನಿ. ಈಗ 1.5 ತಿಂಗಳಿಗೆ ಮತ್ತೆ ಬೆಳೆ ಬರುತ್ತೆ, ಅದು ಅದಾಯ್ತು, ಡ್ರಿಪ್ ಅದಕ್ಕೆ ಇದಾಯ್ತು, ಅಷ್ಟಾಯ್ತು. ಈಗ ಮತ್ತೆ ಬೇಸಿಗೆಗೆ ಏನು ಮಾಡಕ್ಕೋಲ್ಲ, ಬೇಸಿಗೆಗೆ ಇವಕ್ಕೆಲ್ಲ ಗಿಡಗಳಿಗೆ ನೀರು ಡ್ರಿಪ್ ಅಲ್ಲೇ ಕೊಟ್ಬಿಡ್ತೀವಿ.